ಅಂದ್ರೆ ಜೇನು ತುಪ್ಪದಕ್ಕಿಂತ ಮುಖ್ಯವಾಗಿರುವಂತದ್ದು ಪರಾಗಸ್ಪರ್ಶ. ಅದಾದ್ಮೇಲೆ ಇವೆಲ್ಲ ಉತ್ಪನ್ನಗಳು ಬರ್ತವೆ. ಯಾಕೆಂದ್ರೆ ನಮ್ಮಿಂದ ಏನನ್ನೂ ನಿರೀಕ್ಷಿಸದೆ ಪ್ರಕೃತಿ ನಮಗೆ ನೀಡ್ತಾ ಇರತಕ್ಕಂತ ಸೇವೆ ಅದು. ಅದನ್ನ ನಾವು ನಮ್ಮ ಜೀವನದಲ್ಲಿ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಮತ್ತು ಕೃಷಿ ಉಳಿಕೆಗಾಗಿ ಜೇನು, ಜೇನು ಅದು ಮೊದಲನೇದು. ಎರಡನೇದು ಅದಾದ್ಮೇಲೆ ಈ ಒಂದು ಜೇನು ತುಪ್ಪ ಅಂತ ನಾವೇನ್ ಕರಿತೀವಿ ಅದು ಸಹ ಅಷ್ಟೇ ಪ್ರಮುಖವಾದದ್ದು. ಈ ಒಂದು ಭೂಲೋಕದ ಅಮೃತ ಅಥವಾ ದ್ರವ ರೂಪದ ಬಂಗಾರ ಅಂತ ನಾವು ಏನೆಲ್ಲ ಹೆಸರಿಂದ ನಾವು ಈ ಜೇನು ತುಪ್ಪವನ್ನು ಕರಿತೀವಿ ಅದೊಂದು ಅಮೃತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜೇನು ತುಪ್ಪ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಈ ಒಂದು ಜೇನು ಹುಳುಗಳು ತರತಕ್ಕಂತ ಒಂದು ಪರಾಗ ಮತ್ತೆ ಮಕರಂದ ಎರಡನ್ನ ಸಮ ಪ್ರಮಾಣದಲ್ಲಿ ಅವು ಸೇವನೆ ಮಾಡ್ತಾವ. ಮೊದಲು ಸಮ ಪ್ರಮಾಣದಲ್ಲಿ ಸೇವನೆ ಮಾಡ್ತವೆ. ಸೇವನೆ ಮಾಡಿದ ಮೇಲೆ ಅದಕ್ಕೆ ಹಲವಾರು ಕಿಣ್ವಗಳು, ಅವುಗಳ ದೇಹದಲ್ಲಿ ದೊರೆತಕ್ಕಂತ ಹಲವಾರು ಆಮ್ಲಗಳು, ಕಿಣ್ವಗಳು ಇವೆಲ್ಲ ಕ್ರಿಯೆ ನಡೆದು ಅದನ್ನ ಜೇನು ತುಪ್ಪವಾಗಿ ಬದಲಾಗುತ್ತದೆ. ಬದಲಾಗಿದ್ದನ್ನ ತಮ್ಮ ಬೆಳವಣಿಗೆಗೆ ಎಷ್ಟು ಬೇಕೋ ಅಷ್ಟನ್ನು ಉಳಿಸಿಕೊಂಡು ಉಳಿದಿದ್ದನ್ನ ಅವು ವಾಂತಿಯ ರೂಪದಲ್ಲಿ ಆ ಒಂದು ಕಣಗಳಿಗೆ ತುಂಬುತ್ತವೆ. ಅದು ತಮ್ಮ ಮರಿಗಳಿಗೆ ಆಹಾರ ಅಥವಾ ಇರತಕ್ಕಂತ ಬೇರೆ ಹುಳಗಳಿಗೆ ಆಹಾರ. ಅದು ಅಂದ್ರೆ ಆಹಾರಕ್ಕಾಗಿ ಮಾಡ್ಕೊಳ್ತಾವ. ಅದರಲ್ಲೇ ಮತ್ತೆ ತಮಗೆ ಎಷ್ಟು ಬೇಕೋ ಅಷ್ಟು ಸೇವನೆ ಮಾಡ್ತಾ ಇರ್ತಾವ. ಇನ್ನೂ ಹೆಚ್ಚಾದನ್ನ ಶೇಖರಣೆ ಮಾಡತಕ್ಕಂತ ಕಣಗಳಲ್ಲಿ ಅದನ್ನ ಶೇಖರಣೆ ಮಾಡಿ ಇಡ್ತಾ ಹೋಗ್ತಾವ. ಅದು ಇದೆ, ಸ್ಟೋರೇಜ್ ಮಾಡ್ಲಿಕ್ಕೂ ಇದೆ. ಅದನ್ನೇ ನಾವು ಜೇನು ತುಪ್ಪ ಅಂತೇಳಿ ತಗೊಳ್ತೇವೆ. ಸರಿಗೆ ಒಂದು ಪ್ರಶ್ನೆ ಏನಂತಂದ್ರೆ, ಒಂದು ಜೇನು ಹುಳ ಹೊರಗಡೆ ಹೋಗಿ ಬರುವಾಗ ಮಕರಂದ ಮತ್ತು ಪರಾಗ ತಗೊಂಡ್ ಬರ್ತದೆ. ಮೊದಲದು ಖಾಲಿ ಮಾಡ್ತದೆ. ಹೌದು, ಖಾಲಿ ಮಾಡಿ ಅವಾಗಲೇ ಅದನ್ನ ಸೇವನೆ ಮಾಡ್ತದೋ ಅಲ್ಲ? ಅಥವಾ ಮತ್ತೆ ಏನಾಗುತ್ತೆ, ಕೆಲವು ತರ್ಲಿಕ್ಕಷ್ಟೇ ಕೆಲಸ ಮಾಡ್ತಾವ, ಕೆಲವು ಅದನ್ನ ಅರಗಿಸಿ ಜೇನು ತುಪ್ಪವಾಗಿ ಮಾಡ್ತಕ್ಕಂತ ಹುಳಗಳು ಒಂದಷ್ಟು ಇರ್ತಾವ. ಅದರಲ್ಲಿ ಅವು ಶೇಖರಣೆ ಮಾಡಿ ತುಂಬತಾ ಇರ್ತಾವ. ಮತ್ತೆ ಮಾಡಿದ ಮೇಲೆ ಅದರಲ್ಲಿ ತೇವಾಂಶ ಬಹಳ ಇರ್ತದ. ಆ ತೇವಾಂಶವನ್ನ ತೆಗಿಬೇಕು. ತೆಗೆಯೋದು ಅಂತ ಹೇಳಿದ್ರೆ ಹೆಂಗ್ ತೆಗಿಬೇಕು? ಅವುಗಳ ರೆಕ್ಕೆಯನ್ನ ಬೀಸಿ ಆ ಗಾಳಿಯನ್ನ ಹಾಕಿ ಅದರಲ್ಲಿರ್ತಕ್ಕಂತ ನೀರನ್ನ ಆವಿ ಮಾಡ್ತಾವ. ಮಾಡ್ಕೊಂಡ ಮೇಲೆ ಅದರಲ್ಲಿರ್ತಕ್ಕಂತ ನೀರನ್ನ ಕಡಿಮೆ ಮಾಡಬೇಕು. ಈಗ ನಮ್ಮ ಶುದ್ಧವಾದ ಜೇನು ತುಪ್ಪದಲ್ಲಿ ಸುಮಾರು 17-22% ಮಾಯಿಶ್ಚರ್ ಇರ್ತದೆ. ಜೇನು ತುಪ್ಪ ಸಂಪೂರ್ಣವಾಗಿ ಆದ್ಮೇಲೆ ಅದಕ್ಕೆ ಮುಂಚೆ ಇದರಲ್ಲಿ 60-70% ತೇವಾಂಶ ಇರ್ತದೆ. ಅದನ್ನೆಲ್ಲ ತೆಗಿಬೇಕು, ತೆಗೆದು 17-18% ತರಬೇಕು. ಅದನ್ನ ಜೇನು ತುಪ್ಪವಾಗಿ ಪರಿವರ್ತಿಸಿ ನಮಗೋಸ್ಕರ ತುಂಬಿಡ್ತದೆ. ಸೊ ಈ ಒಂದು ಕ್ರಿಯೆಯಲ್ಲಿ ಹಲವಾರು ಅಮೈನೋ ಆಮ್ಲಗಳು, ಈ ಕಿಣ್ವಗಳು ಇವೆಲ್ಲ ಕೆಲಸ ಮಾಡ್ತಾ ಇರ್ತವ. ಈಗ ಶುದ್ಧವಾದ ಜೇನು ತುಪ್ಪ ಅನ್ನೋದು ನಮಗೆ ಪರಿಪೂರ್ಣವಾಗಿ ಮಾಗಿದ ಮೇಲೆ, ಅಂದ್ರೆ ಈ ನೀರಿನ ತೇವಾಂಶ ಎಲ್ಲ ಕಡಿಮೆ ಆಗಿ ಸಂಪೂರ್ಣವಾಗಿ ಈ ಒಂದು ಕಿಣ್ವಗಳು, ಈ ಆಮ್ಲಗಳು ಎಲ್ಲ ತಮ್ಮ ರಾಸಾಯನಿಕ ಕ್ರಿಯೆಯನ್ನು ನಿಲ್ಲಿಸಿದ ಮೇಲೆ ನಮಗೆ ಶುದ್ಧವಾದ ಜೇನುತುಪ್ಪ ದೊರೀತದೆ. ನಾವು ಅದಕ್ಕಿಂತ ಮುಂಚೆ ಸಂಪೂರ್ಣವಾಗಿ ಮಾಗಿದ ಮೇಲೆ ಅದರ ಮೇಲ್ಗಡೆ ಈ ಒಂದು ಮೇಣದ ಹಾಳೆಯಿಂದ ಅದನ್ನ ಸೀಲ್ ಮಾಡ್ತಾವ. ಆ ಸೀಲ್ ಮಾಡಿದ ಮೇಲೆ ನಮಗೆ ಶುದ್ಧ ಜೇನುತುಪ್ಪ ಸಿಗುತ್ತೆ. ನಾವು ಅವಸರ ಮಾಡಿ ತುಪ್ಪ ತೆಗೆದ್ವಿ ಅಂತ ಹೇಳಿದ್ರೆ ಅದಿನ್ನ ಸಂಪೂರ್ಣ ಮಾಗಿರೋದಿಲ್ಲ, ಅಪರಿಪೂರ್ಣವಾಗಿ ಆಗಿರ್ತದೆ. ಅದು ಸಹ ತುಪ್ಪದ ಹೋಲಿಕೆ ಇರ್ತದೆ. ಆದ್ರೆ ಅದನ್ನ ನಾವು ಸಂರಕ್ಷಣೆ ಮಾಡಿ ಇಡ್ಲಿಕ್ಕೆ ಆಗೋದಿಲ್ಲ, ಬಹಳ ಕಾಲ ಇಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಹುಳಿ ಬರ್ತಕ್ಕಂಥದ್ದು. ಹಂಗಂತಂದ್ರೆ ಒಂದು ಪರಿಶುದ್ಧವಾದ ಜೇನಿನ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ಬೋದು? ನಾವು ಗೂಡಿನಿಂದ ತಿಂದು ಅನುಭವಿಸಿದಾಗಲೇ ಹೇಳ್ಬೋದು ಅದನ್ನ. ಈಗ ಹೇಳಲಾರದಂತ ಒಂದು ಅನುಭವ, ಅದು ಅನುಭೂತಿ ಅನುಭವ. ಆದ್ರೆ ಶುದ್ಧವಾದ ಜೇನನ್ನ ನೀವು ಸೇವನೆ ಮಾಡಿದಾಗ ಒಂದು ಒಳ್ಳೆಯ ಸುವಾಸನೆ ಇರ್ತದೆ ಜೇನಲ್ಲಿ. ಅದನ್ನ ನಾವು ಸೇವನೆ ಮಾಡಿದಾಗ ಗಂಟಲಲ್ಲಿ ಸ್ವಲ್ಪ ಒಂದು ಒಗರುತನ ನಮಗೆ ಕಾಣಸಿಗುತ್ತೆ. ಕಂಪ್ಲೀಟ್ ಸಿಕ್ಕಿದಾಗ ಹತ್ತಬಾರದು. ಅದು ಪ್ರತಿಯೊಂದು ಜೇನಿನಲ್ಲಿ ವ್ಯತ್ಯಾಸ ಆಗ್ತಾ ಇರ್ತದ. ಅದನ್ನ ನಾವು ಸಾಕಷ್ಟು ನೇರವಾಗಿ ಸೇವನೆ ಮಾಡಿದಾಗ ನಮ್ಗೆ ಅದೊಂದು ರುಚಿ ಹತ್ತದ. ಹೌದಲ್ಲ ಸರ್? ಇನ್ ಇದಾದ್ಮೇಲೆ ಯಾವ್ದು ಬರ್ತದೆ ನಮಗೆ ಬಹಳ ಪ್ರಮುಖವಾಗಿ ಸಿಗ್ತಕ್ಕಂಥದ್ದು? ಜೇನು ಮೇಣ. ಈಗ ಹಲವಾರು ಗೂಡುಗಳಲ್ಲಿ ಹುಳಗಳು ಬಿಟ್ಟು ಹೋದಂತ ಸಂದರ್ಭದಲ್ಲಿ ಎರಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವು ಸಾಕಷ್ಟು ಮೇಣವನ್ನು ತಯಾರು ಮಾಡಿರ್ತಾವ. ಸಂಗ್ರಹಣೆ ಮಾಡಿಟ್ಟಿರ್ತಾವ. ನಮಗೆ ಗೂಡಲ್ಲಿ ಸಂಪೂರ್ಣವಾಗಿ ಸಿಗ್ತಕ್ಕಂಥದ್ದು ಮೇಣನೇ. ಈ ಒಂದು ಜೇನಿನ ತಟ್ಟಲ್ಲಿ ಅದು ಮೇಣ ಸಿಗುತ್ತೆ. ಈ ಮೇಣವನ್ನ ನಾವು ಸಂಸ್ಕರಣೆ ಮಾಡ್ತೀವಿ. ಅಂದ್ರೆ ಅದರಲ್ಲಿರ್ತಕ್ಕಂಥ ಕಲ್ಮಶಗಳನ್ನ, ಧೂಳನ್ನ, ಈ ಒಂದು ರೆಕ್ಕೆಗಳನ್ನ ಎಲ್ಲವನ್ನ ತೆಗೆದು ಶುದ್ಧವಾದ ಮೇಣವನ್ನ ಹೊರತೆಗಿತೀವಿ. ಅದು ಎದಕ್ಕೆ ಬರ್ತದೆ ಸರ್? ನಾವು ಅದನ್ನ ಕೃತಕವಾಗಿ ಮೇಣದ ಹಾಳೆಗಳನ್ನ ತಯಾರು ಮಾಡಲಿಕ್ಕೆ ಪ್ರಮುಖವಾಗಿ ನಾವು ಬಳಕೆ ಮಾಡ್ತೀವಿ. ಜೇನು ಸಾಕಾಣಿಕೆದಾರರಿಗೆ ಜೇನು ಹುಳವನ್ನ ನಾವು ಗೂಡಿನಲ್ಲಿ ಇಟ್ಟಾಗ ಅವುಗಳು ಮತ್ತೆ ಆ ಒಂದು ತಟ್ಟನ್ನ ಕಟ್ಟಬೇಕಾದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಮೇಣ ವೇಸ್ಟ್ ಆಗ್ತಾ ಇರ್ತದೆ. ಸುಮಾರು 1 ಕೆಜಿ ಮೇಣ ತಯಾರಾಗಬೇಕಾದ್ರೆ ಸುಮಾರು 8-10 ಕೆಜಿಯಷ್ಟು ಜೇನು ತುಪ್ಪವನ್ನು ಅವು ಸೇವನೆ ಮಾಡಬೇಕು. ನಾವೇನಾದ್ರೂ ಈ ಮೇಣವನ್ನ ಕೃತಕವಾಗಿ ಆ ಮೇಣದ ಹಾಳೆಗಳನ್ನ ಇಟ್ಟಾಗ ನಮಗೆ ಅಷ್ಟು ಜೇನು ತುಪ್ಪ ಹೆಚ್ಚಾಗಿ ಸಿಗುತ್ತೆ ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ. ಅಂದ್ರೆ ಏನ್ ಜೇನು ತುಪ್ಪ ತಯಾರು ಮಾಡಿರ್ತಾವ ಅದನ್ನ ನೇರವಾಗಿ ಕನ್ವರ್ಟ್ ಆಗೋದಿಲ್ಲ. ಇನ್ನು ಉಳಿದಂತೆ ಈ ಒಂದು ಜೇನು ಮೇಣವನ್ನ ಶುದ್ಧವಾದಂತಹ ಮೇಣದ ಬತ್ತಿಗಳನ್ನ ತಯಾರಿ ಮಾಡ್ಲಿಕ್ಕೆ ಬಳಕೆ ಮಾಡ್ತೀವಿ. ಹೌದು, ಮೇಣದ ಬತ್ತಿ ಅಂದ್ರೆ ಅದೇನೆ ಆಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಇವತ್ತು ನಮಗೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರತಕ್ಕಂಥದ್ದೆಲ್ಲ ಪ್ಯಾರಾಫಿನ್ ವ್ಯಾಕ್ಸ್, ಕೃತಕವಾಗಿ ಮಾಡಿರತಕ್ಕಂತಹ ಮೇಣದಿಂದ ತಯಾರಾದಂತಹ ಮೇಣದ ಬತ್ತಿಯನ್ನು ನಾವು ಉಪಯೋಗ ಮಾಡ್ತೀವಿ. ನಾವೊಂದು ಮಾರ್ಕೆಟ್ ನಲ್ಲಿ ಬಹಳ ಕಡಿಮೆ ನೋಡಿಲ್ಲ ಅಂತ ಹೇಳ್ಬಹುದು. ಈ ಒಂದು ಪ್ಯಾರಾಫಿನ್ ವ್ಯಾಕ್ಸಿನ್ ನಿಂದ ಮಾಡಿರತಕ್ಕಂತ ಮೇಣದ ಬತ್ತಿಯ ಗಾಳಿಯನ್ನ ಅಥವಾ ಹೊಗೆಯನ್ನ ನಾವು ಉಸಿರಾಡಿದಾಗ ನಮ್ಮ ಶ್ವಾಸಕೋಶಗಳಿಗೆ ಬಹಳಷ್ಟು ಹಾನಿಯಾಗುತ್ತದೆ. ಆದರೆ ನೇರವಾಗಿ ನಮ್ಮ ನೈಸರ್ಗಿಕವಾಗಿ ಸಿಗತಕ್ಕಂತ ಮೇಣ ಬಹಳ ಉಪಯುಕ್ತವಾದದ್ದು, ಆದರೆ ಸಿಗತಕ್ಕಂತ ಪ್ರಮಾಣನೇ ಬಹಳ ಕಡಿಮೆ, ನಮ್ಮಲ್ಲಿ ಆ ಲಭ್ಯತೆ ಬಹಳ ಕಡಿಮೆ ಇರ್ತದೆ. ಅದನ್ನ ತಯಾರಿಕೆ ಮಾಡಲಿಕ್ಕೆ ಇನ್ನ ಪೇಂಟ್ಸ್ ಮತ್ತೆ ವಾರ್ನಿಶ್ ಗಳ ತಯಾರಿಕೆಯಲ್ಲಿ, ಪಾಲಿಶ್ ಗಳಲ್ಲಿ, ಲಿಪ್ಸ್ಟಿಕ್, ಕಾಸ್ಮೆಟಿಕ್ಸ್ ಗಳಲ್ಲಿ ಹೀಗೆ ಹಲವಾರು ಪ್ರಯೋಜನಗಳನ್ನ ನಾವು ಮೇಣದಲ್ಲಿ ನೋಡ್ತೀವಿ. ಅಂದ್ರೆ ಸಾಕಷ್ಟು ಬೇಡಿಕೆ ಇರತಕ್ಕಂತ ಒಂದು ಉತ್ಪನ್ನ ಇದು. ಸರಿ, ಒಂದು ಜೇನು ಗೂಡಿಂದ ಆ ಪೆಟ್ಟಿಗೆಯಲ್ಲಿ ತುಪ್ಪ ಎಷ್ಟು ಬಂದಾಗ ಮೇಣ ಹೆಚ್ಚಾಗಿ ಎಷ್ಟು ಬರ್ತದೆ? ಇವತ್ತು ನಾವು ಮೇಣಕ್ಕೆ ಅಂತೇಳಿ ನಾವು ಜೇನುಗೂಡನ್ನ ಸಾಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಮೇಣವನ್ನ ನಾವು ತೆಗಿತಾ ಇರತಕ್ಕಂಥದ್ದು ಬಿಟ್ಟೋಗಿರ್ತಕ್ಕಂತ ಗೂಡುಗಳಲ್ಲಿ ಅಥವಾ ಯಾವ್ದಾದ್ರು ಎದ್ದೋಗಿರ್ತಕ್ಕಂತ ಹೆಜ್ಜೇನು ಗೂಡುಗಳಿಂದ ನಾವು ಸಂಗ್ರಹಣೆ ಮಾಡ್ತಾ ಇದ್ದೀವಿ. ನಮ್ಮ ಕೃತಕವಾಗಿ ಜೇನು ಸಾಕಾಣಿಕೆ ಮಾಡೋದು ಅಲ್ಲಿಂದ ಮೇಣ ಮೇಣಕ್ಕೆ ಅಂತೇಳಿ ನಾವು ಜೇನುಗೂಡನ್ನು ಮಾಡಕ್ಕಾಗೋದಿಲ್ಲ. ಬಿಟ್ಟೋದಂತ ಸಂದರ್ಭದಲ್ಲಿ ಹೆಚ್ಚಾಗಿ ಉಳಿದದ್ದನ್ನ ಉಪ ಉತ್ಪನ್ನವಾಗಿ ನಾವು ಬಳಕೆ ಮಾಡ್ತಾ ಇದೀವಿ. ಇದು ಬಹಳ ಪ್ರಮುಖವಾಗಿ ಆ ಒಂದು ಮೇಣಕ್ಕೆ ಸಹಿತ ಇವತ್ತು ಮಾರುಕಟ್ಟೆಯಲ್ಲಿ ಸುಮಾರು 800-1500 ರೂಪಾಯಿ ತನಕ ಒಂದು ಬೆಲೆ ಇದೆ ಒಂದು ಕೆಜಿ ಮೇಣಕ್ಕೆ. ಈ ಒಂದು ಬಳಕೆಯನ್ನು ನಾವು ಮಾಡಬಹುದು. ಇನ್ನು ಮೂರನೇದಾಗಿ ಸರಳವಾಗಿ ನಮಗೆ ಸಿಗ್ತಕ್ಕಂಥ ಇನ್ನೊಂದು ಉತ್ಪನ್ನ ಅಂತ ಹೇಳಿದ್ರೆ ಜೇನಿನ ಪರಾಗ. ನೇರವಾಗಿ ಹೂಗಳಿಂದ ಸಂಗ್ರಹಣೆ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಪರಾಗವನ್ನ ನಾವಿವತ್ತು ಶಕ್ತಿವರ್ಧಕವಾಗಿ ನಾವು ಉಪಯೋಗ ಮಾಡ್ತಾ ಇದೀವಿ. ಆ ಒಂದು ಪರಾಗವನ್ನು ನಾವು ಜೇನಿನ ಕಾಲುಗಳಿಂದ ಕಿತ್ತುಕೊಂಡು ಹೇಳಬೇಕು, ಇವತ್ತು ನಮಗೆ ಪೋಲನ್ ಎಕ್ಸ್ಟ್ರಾಕ್ಟರ್ ಅಂತೇಳಿ ಒಂದು ಸರಳವಾದಂತ ಒಂದು ಉಪಕರಣ ಇವತ್ತು ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಗೂಡಿಗೆ ಹಚ್ಚಿಬಿಡೋದು, ಗೂಡಿನ ಒಂದು ದ್ವಾರದ ಮುಂದೆ ಆ ಒಂದು ಪೆಟ್ಟಿಗೆಯನ್ನು ಇಟ್ಟಾಗ ಜೇನು ಹುಳುಗಳು ಅದರ ಮೂಲಕಾಂತರ ಒಳ ಹೋಗ್ತವೆ. ಆ ಒಂದು ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂತ ಸಣ್ಣ ಸಣ್ಣ ಒಂದು ರಚನೆಗಳು ಆ ಒಂದು ಮೈ ಮೇಲಿರ್ತಕ್ಕಂಥ ಕಾಲುಗಳಲ್ಲಿರ್ತಕ್ಕಂಥ ಹೆಚ್ಚುವರಿ ಈ ಒಂದು ಪರಾಗವನ್ನ ತಮಗೆ ಬ್ರಷ್ ಮಾಡ್ಕೊಳ್ತಾವ, ಅಂದ್ರೆ ಕೆಳಗಡೆ ಉದುರಿಸ್ತಾವ. ಹೆಚ್ಚುವರಿ ಎಷ್ಟು ಬೇಕೋ ತಗೊಂಡು ಅಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಒಳಗೆ ಹೋಗುತ್ತೆ, ಅದ್ರ ಮೈ ಮೇಲೆ ಅಂಟಿರ್ತಕ್ಕಂಥ ಬಹು ಪ್ರಮಾಣವನ್ನ ಕೆಳಗಡೆ ಉದುರಿಸ್ತಾವ. ಅದನ್ನ ಕೆಳಗಡೆ ಇರತಕ್ಕಂಥ ಒಂದು ಮಣೆ ಮೇಲೆ ಅಥವಾ ಟ್ರೇಯಲ್ಲಿ ಸಂಗ್ರಹಣೆ ಆಗುತ್ತೆ. ಅದನ್ನ ಮತ್ತೆ ನಾವು ನೆರಳಿನಲ್ಲಿ ಉಣಗಿಸಿ ಅದನ್ನ ಬಾಟ್ಲಿಂಗ್ ಮಾಡ್ತಾರೆ, ಅದನ್ನ ಪ್ಯಾಕೆಟ್ ಮಾಡ್ತಾರೆ. ಒಂದು ಕೆಜಿ ಪರಾಗಕ್ಕೆ ಸುಮಾರು 5-6 ಸಾವಿರ ರೂಪಾಯಿ ಬೆಲೆ ಇದೆ. ಇದನ್ನ ನಮಗೆ ಅಥ್ಲೆಟಿಕ್ಸ್, ದೈಹಿಕ ಶ್ರಮ ಮಾಡತಕ್ಕಂಥವ್ರು, ಮತ್ತೆ ಮಾಲ್ ನ್ಯೂಟ್ರಿಷನ್ ಇರತಕ್ಕಂಥ ಮಕ್ಕಳು, ಗರ್ಭಿಣಿ ಸ್ತ್ರೀಯರು ನೇರವಾಗಿ ಇದನ್ನ ಒಂದು ಪ್ರೋಟೀನ್ ಸಪ್ಲಿಮೆಂಟ್ ಆಗಿ ನೇರವಾಗಿ ಸೇವನೆ ಮಾಡಬಹುದು. ದಿನಕ್ಕೆ ಒಂದೆರಡು ಚಮಚ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದೆ ಪರಾಗ, ಜೇನಿನ ಪರಾಗ ಸಿಗುತ್ತೆ ಇವತ್ತು. ಆದ್ರೆ ಇಲ್ಲಿ ಒಂದು ಎಚ್ಚರಿಕೆ, ರೈತರು ಏನ್ ಅನುಭವಿಸಬೇಕು, ಇದನ್ನ ಯಾವಾಗ ಎಷ್ಟು ಹೊತ್ತು ತನಕ ನಾವು ಸಂಗ್ರಹಣೆ ಮಾಡಬೇಕು, ಯಾವ ಕಾಲದಲ್ಲಿ ಮಾಡಬೇಕು ಅನ್ನೋದು ಒಂದು ಎಚ್ಚರಿಕೆಯನ್ನು ನೋಡಬೇಕು. ಹೆಚ್ಚಾಗಿ ಪರಾಗ ಸಿಗತಕ್ಕಂಥ ಕಾಲದಲ್ಲಿ ಮಾತ್ರ ನಾವು ಈ ಒಂದು ಸಂಗ್ರಹಣೆಗೆ ತೊಡ್ಕೊಂತೀವಿ, ಪರಾಗ ಸಂಗ್ರಹಣೆಗೆ. ಮತ್ತೆ ದಿನದ 24 ಗಂಟೆ ಈ ಒಂದು ಎಕ್ಸ್ಟ್ರಾಕ್ಟರ್ ಇಡಂಗಿಲ್ಲ, ಕೇವಲ ದಿನದಲ್ಲಿ 1-2 ಗಂಟೆ ಅಥವಾ 2.5 ಗಂಟೆಗಳ ಕಾಲ ಮಾತ್ರ ನಾವು ಇಟ್ಟು ಸಂಗ್ರಹಣೆ ಮಾಡ್ಕೊಳ್ಬೇಕು. ಉಳಿದಂತ ಪರಾಗವನ್ನು ನಾವು ಜೇನಿಗೆ ಬಿಡಬೇಕಾಗತ್ತೆ. ಅದಕ್ಕೂ ಆಹಾರ ಆಹಾರ ಬೇಕೇ ಬೇಕು. ಇದನ್ನ ಕೇವಲ ದಿನದ ಹೆಚ್ಚಾಗಿ ಪರಾಗ ತರತಕ್ಕಂಥ ಸಮಯದಲ್ಲಿ ಕೇವಲ 1-2 ಗಂಟೆಗಳ ಕಾಲ ಮಾತ್ರ ಈ ಒಂದು ಸಂಗ್ರಹಣೆಯನ್ನು ನಾವು ಮಾಡಬಹುದಾಗುತ್ತೆ. ಒಂದು ಪ್ರಶ್ನೆ ತಲೆಯೊಳಗೆ ಏನ್ ಬರ್ತದೆ ಅಂತಂದ್ರೆ, ಈ ಜೇನಿಲಿಂದ ಬರುವಂತಹ ಪರಾಗ ಯಾಕೆ ನಾವು ಕಲೆಕ್ಟ್ ಮಾಡಬೇಕು? ಯಾಕಂದ್ರೆ ಹೂವಿನಿಂದ ನೇರವಾಗಿ ಪರಾಗ ಸಿಗ್ತದಲ್ಲ. ಒಂದೇ ಏನಂತ ಹೇಳಿದ್ರೆ, ಪರಾಗ ಅಂತ ಹೇಳಿದ್ರೆ ಅದು ಒಂದು ಸಸಾರಜನಕ, ಅಂದ್ರೆ ಪ್ರೋಟೀನ್ ಇರತಕ್ಕಂಥದ್ದು, ರಿಚ್ ಇನ್ ಪ್ರೋಟೀನ್, ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಸಸಾರಜನಕ ಇರ್ತದೆ. ಎರಡನೇದಾಗಿ, ನಾವು ಹೂಗಳಿಂದನೇ ನೇರವಾಗಿ ಪರಾಗ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಶ್ರಮ, ಎಷ್ಟೊಂದು ಮಾನವ ಶ್ರಮ, ಲೇಬರ್ ಕೊಡಬೇಕಾಗತ್ತೆ ಅದನ್ನ ಸಂಗ್ರಹಣೆ ಮಾಡಿ ಅದನ್ನ ಇದು ಮಾಡ್ಲಿಕ್ಕೆ. ಅದರ ಬದಲು ಇದು ಸುಲಭವಾದಂತಹ ವ್ಯವಹಾರ, ಖರ್ಚಿಲ್ಲದ ಒಂದು ಬಾಬತ್ ಅಂತ ಹೇಳಬಹುದು. ತಮ್ಮಷ್ಟಕ್ಕೆ ಕಲಾ ಸಂಗ್ರಹಣೆ ಮಾಡ್ಕೊಂಡ್ ಬರ್ತಾ ಇರ್ತಾವ, ನಾವು ಅದನ್ನು ಬಡದ್ಕಿತ್ಕೊಂತಾ ಇರ್ತೀವಿ. ಸರಳವಾಗಿ ಸಿಗ್ತಕ್ಕಂಥದ್ದು, ಇಲ್ಲಾಂದ್ರೆ ನಾವು ಮಾನವಗಳನ್ನು ಬಿಟ್ಟು ಲೇಬರ್ ಬಿಟ್ಟು ನಾವು ಅದನ್ನು ತರೋದು ಅಂತ ಹೇಳಿದ್ರೆ ಕಷ್ಟ ಆಗತ್ತೆ. ಸರ್, ಮತ್ತೆ ಯಾವ್ದು ಉತ್ಪನ್ನ ಸಿಗ್ತಂತೆ ಸರ್? ಇದರಲ್ಲಿ ಮತ್ತೊಂದು ಸಿಗ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಸಿಗ್ತಕ್ಕಂಥದ್ದು, ಹೆಚ್ಚು ಬೆಲೆ ಇರತಕ್ಕಂಥದ್ದು ಅಂತ ಹೇಳಿದ್ರೆ ರಾಜಶಾಹಿ ರಸ. ನಾವು ಚರ್ಚೆ ಮಾಡಿದ್ವಿ, ಈ ಯಾವುದೇ ಒಂದು ಹುಳು ರಾಣಿ ಆಗಬೇಕಾ ಅಥವಾ ಕೆಲಸಗಾರ ಹುಳು ಆಗಬೇಕಂತ ನಿರ್ಧಾರ ಮಾಡತಕ್ಕಂಥದ್ದು ಈ ರಾಜಶಾಹಿ ರಸ ಅಂತ ಹೇಳಿದ್ವಿ. ಅಂದ್ರೆ ಈ ಒಂದು ಜೇನುಗಳ ಒಂದು ತಲೆಯಲ್ಲಿರ್ತಕ್ಕಂತಹ ಒಂದು ಗ್ರಂಥಿಯಿಂದ ಇದು ಸ್ರವಿಕೆ ಆಗ್ತಾ ಇರ್ತದೆ. ಪ್ರತಿ ಜೇನಿನ ಒಂದು ಕೆಲಸಗಾರಗಳನ್ನ ಇದರಲ್ಲಿ ಸ್ರವಿಕೆ ಆಗ್ತಾ ಇರ್ತದೆ, ರಾಯಲ್ ಜೆಲ್ಲಿ ಅಂತಕ್ಕಂಥದ್ದು ಸ್ರವಿಕೆ ಆಗ್ತಾ ಇರ್ತದೆ. ಅದನ್ನ ಇದು ಆಹಾರವಾಗಿ ನೀಡ್ತಾ ಇರ್ತವೆ, ಹುಟ್ಟತಕ್ಕಂತ ಮರಿ ಹುಳುಗಳಿಗೆ ಆಹಾರವಾಗಿ ಬಳಕೆ ಮಾಡ್ತಾ ಇರ್ತವೆ. ಯಾವ ಹುಳುಗಳು ತಮ್ಮ ಬೆಳವಣಿಗೆಯ ಕಾಲದಲ್ಲಿ ಸಂಪೂರ್ಣವಾಗಿ ಈ ಒಂದು ಯಥೇಚ್ಛವಾಗಿ ಆಹಾರ ಮತ್ತು ರಾಯಲ್ ಜೆಲ್ಲಿಯನ್ನು ಸೇವನೆ ಮಾಡ್ತವೆ, ಅವು ರಾಣಿಯಾಗಿ ಬದಲಾಗ್ತದೆ. ಯಾವುದಕ್ಕೆ ಇದು ಅರ್ಧಂಬರದ ಹೊಟ್ಟೆ ಊಟ, ಅರೆ ಹೊಟ್ಟೆ ಊಟ ಅಂತ ಹೇಳ್ತೀವಿ ಆತರ, ಮತ್ತೆ ರಾಯಲ್ ಜೆಲ್ಲಿ ಇರೋದಿಲ್ವೋ ಅವು ಕೆಲಸಗಾರ ಹುಳುವಾಗಿ ಬದಲಾಗ್ತವೆ. ಈ ಒಂದು ರಾಯಲ್ ಜೆಲ್ಲಿ ಅಥವಾ ರಾಜಶಾಹಿ ರಸವನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಸಾಕಷ್ಟು ರಾಸಾಯನಿಕಗಳು ಅದರಲ್ಲಿ ಏನು ಒಂದು ಕಾಂಪೋಸಿಷನ್ ಇದೆ, ಅದು ಮೊದಲನೇದಾಗಿ ಈ ಒಂದು ಆಯುಷ್ಯವನ್ನ ವೃದ್ಧಿ ಮಾಡುತ್ತದೆ ಅಂತ ಹೇಳಿ ಅನ್ನಿಸುತ್ತೆ. ಯಾಕೆಂದ್ರೆ ಕೆಲಸಗಾರ ಹುಳುಗಳ ಒಂದು ಆಯಸ್ಸನ್ನು ನಾವು ಗಮನಿಸಿದಾಗ ಕೇವಲ 80 ದಿವಸ, ಅದೇ ರಾಣಿ ಸಹ ಹೆಣ್ಣು, ಅದರ ಆಯಸ್ಸು 3-4 ವರ್ಷಗಳ ಕಾಲ. ಯಾಕೆ ಈ ಒಂದು ವ್ಯತ್ಯಾಸ ಅನ್ನೋದು? ನಾವು ಎರಡು ಒಂದೇ ತಾಯಿ ಹೊಟ್ಟೆಯಿಂದ ಅಥವಾ ಒಂದೇ ತತ್ತಿಗಳಿಂದ ಬರ್ತಕ್ಕಂಥದ್ದು, ಆದರೆ ಒಂದರ ಆಯಸ್ಸು 3-4 ವರ್ಷ, ಇನ್ನೊಂದು ಬರೀ 3-4 ತಿಂಗಳಷ್ಟೇ. ಯಾಕೆ ಅಂತ ನೋಡಿದಾಗ ಬಹುಶಃ ಈ ಒಂದು ರಾಜಶಾಹಿ ರಸವನ್ನು ವಿಶೇಷವಾಗಿ ಅವು ಸೇವನೆ ಮಾಡೋದ್ರಿಂದ ಅವುಗಳಿಗೆ ಹೆಚ್ಚಿನ ಒಂದು ಆಯುಷ್ಯ ಇರಬೇಕು ಅಂತೇಳಿ ಒಂದು ನಂಬಿಕೆ. ಅದನ್ನು ಇವತ್ತು ಸಾಕಷ್ಟು ಜನ ಉದ್ಯಮಿಗಳು ಅದನ್ನ ಬಳಕೆ ಮಾಡಿಕೊಂಡು ಇವತ್ತು ಗುಳಿಗೆಗಳನ್ನ ತಯಾರು ಮಾಡ್ತಾ ಇದ್ದಾರೆ, ಆಯುಷ್ಯ ವೃದ್ಧಿ ಆಗಬಹುದು ಅಂತೇಳಿ. ಆ ಒಂದು ಗುಳಿಗೆಗಳ ಸಹಿತ ಇವತ್ತು ನಮಗೆ ಆನ್ಲೈನ್ ಅಲ್ಲಿ ಲಭ್ಯ ಇದೆ, ರಾಯಲ್ ಜೆಲ್ಲಿ ಕ್ಯಾಪ್ಸೂಲ್ಸ್ ಅಂತೇಳಿ. ಅವುಗಳಿಂದ ಆಯಸ್ಸು ವೃದ್ಧಿ ಆಗ್ತದೆ ಅನ್ನೋ ಒಂದು ಚಿಂತನೆ ಇರೋದ್ರಿಂದ ಸಾಕಷ್ಟು ಜನ ಅದನ್ನ ಸೇವನೆ ಮಾಡಲಿಕ್ಕೆ ಬೇಡಿಕೆ ಕೊಡ್ತಾ ಇದಾರೆ. ಅಂದ್ರೆ ಸರ್, ಇದನ್ನ ಹೆಂಗೆ ಕಲೆಕ್ಟ್ ಹೆಂಗ್ ಮಾಡೋದು? ಇದನ್ನ ಕಲೆಕ್ಟ್ ಮಾಡಬೇಕಾದ್ರೆ ಬಹುಶಃ ಒಂದು ಪೆಟ್ಟಿಗೆಯಿಂದ ಆಗೋದಿಲ್ಲ, ಇದನ್ನ ಕೃತಕವಾಗಿ ರಾಣಿ ಕಣಗಳನ್ನು ಹೆಚ್ಚು ಹೆಚ್ಚಾಗಿ ಸೃಷ್ಟಿ ಮಾಡ್ತಾರೆ. ಕೃತಕವಾಗಿ ಸೃಷ್ಟಿ ಮಾಡಿ ಆ ಒಂದು ಕಣಗಳಿಂದ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥದ್ದು. ಲ್ಯಾಬೊರೇಟರಿ ಸಣ್ಣದಾಗಿ ಪ್ರತಿಯೊಬ್ಬ ರೈತರು ಮಾಡುವಂತದಲ್ಲ, ಇದು ಬಹಳ ದೊಡ್ಡ ಉದ್ದಿಮೆಗಳ ಮಟ್ಟದಲ್ಲಿ ಮಾಡತಕ್ಕಂತಹ ಒಂದು ಕರ್ತವ್ಯ ಇದು, ಆ ಒಂದು ಕೆಲಸ ಇದು. ಮತ್ತೆ ಬಹಳಷ್ಟು ಸಾಕಷ್ಟು ಎಚ್ಚರಿಕೆಯನ್ನು ಸಹ ತಗೋಬೇಕಾಗತ್ತೆ ಇಂತಹ ಒಂದು ಸಂದರ್ಭ. ಯಾಕಂದ್ರೆ ಅದನ್ನ ನಾವು ಗುಳಿಗೆ ಮಾಡಿ ಸೇವನೆ ಮಾಡಿದಾಗ ಅದೇನಾದ್ರೂ ವಿಷವಾಗಿ ಸೈಡ್ ಎಫೆಕ್ಟ್ ಆಗ್ತಕ್ಕಂಥದ್ದು, ಅಥವಾ ನಾವು ತೆಗೆಯತಕ್ಕಂಥ ಪ್ರೊಸೀಜರ್ ತಪ್ಪಾಗಿ ಅದು ಕಂಟಾಮಿನೇಟ್ ಆಗಬಹುದು, ಈ ಎಲ್ಲ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಹಂಗಾಗಿ ಇದಕ್ಕೆ ಸಾಕಷ್ಟು ಸ್ಕಿಲ್, ಒಂದು ಕೌಶಲ್ಯನೂ ಬೇಕಾಗುತ್ತೆ, ಸಾಕಷ್ಟು ತರಬೇತಿ ಬೇಕಾಗುತ್ತೆ, ನಂತರದಲ್ಲಿ ಇಂತಹ ಒಂದು ಎಕ್ಸ್ಟ್ರಾಕ್ಷನ್ಗಳಿಗೆ ಕೈ ಹಾಕ್ಲಿಕ್ಕೆ ಬರ್ತದೆ. ಸರಿನಾ, ಇದಾದ್ಮೇಲೆ ಈ ಜೇನು ಅಂಟು ಸಹಿತ ಸಿಗ್ತದೆ? ಜೇನು ಅಂಟು ಇದು ಹೆಚ್ಚು ಪ್ರಚಲಿತದಲ್ಲಿರ್ತಕ್ಕಂಥದ್ದು ಮತ್ತೆ ಉಪಯೋಗ ಆಗಿರ್ತಕ್ಕಂಥದ್ದು, ಸಾಮಾನ್ಯ ಜನಜೀವನದಲ್ಲಿ ಸಾಕಷ್ಟು ಬೇಕಾಗಿರ್ತಕ್ಕಂತಹ ಬೇಡಿಕೆಯಲ್ಲಿರೋ ಪದಾರ್ಥ. ನಾವೀಗಾಗಲೇ ಗಮನಿಸಿರ್ತಕ್ಕಂಥಂಗೆ ಯಾವುದೇ ಒಂದು ಜೇನು ಗೂಡು ನಾವು ನೈಸರ್ಗಿಕವಾಗಿ ನೋಡಿದಾಗ ಎಲ್ಲಾದರೂ ಒಂದು ಎತ್ತರದ ಪ್ರದೇಶಗಳಲ್ಲಿ ಅಂಟಿಸಿರೋದನ್ನ ಕಟ್ಟಿಕೊಂಡಿರೋದನ್ನ ನಾವು ನೋಡ್ತೀವಿ. ಅಂದ್ರೆ ಬಹಳ ಬಿಗಿಯಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ನೀಡತಕ್ಕಂಥ ಒಂದು ಪದಾರ್ಥ ಅದು. ಇದನ್ನ ಜೇನು ಸೃಷ್ಟಿ ಮಾಡೋದಂತದಲ್ಲ, ಜೇನುಗಳು ನೈಸರ್ಗಿಕವಾಗಿ ಮರ ಗಿಡಗಳಿಂದ ಸಂಗ್ರಹಣೆ ಮಾಡತಕ್ಕಂಥದ್ದು, ಅಂಟನ್ನು ಸಂಗ್ರಹಣೆ ಮಾಡಿ ಅದನ್ನ ಬಳಕೆ ಮಾಡತಕ್ಕಂಥ ಒಂದು ಪದಾರ್ಥ ಇದು. ಈ ಪದಾರ್ಥಕ್ಕೆ ಸಹ ಸಾಕಷ್ಟು ಬೇಡಿಕೆ ಇದೆ, ಬಹಳ ಪ್ರಮುಖವಾಗಿ ನಮ್ಮ ಆಭರಣಗಳ ತಯಾರಿಕೆಯಲ್ಲಿ ಈ ಅಂಟುಗಳು ಬಳಕೆ ಆಗುತ್ತೆ. ಮತ್ತೆ ಅದೇ ರೀತಿಯಾಗಿ ಕಾಸ್ಮೆಟಿಕ್ಸ್, ಈ ಕಾಂತಿವರ್ಧಕ ಪದಾರ್ಥಗಳ ಬಳಕೆಯಲ್ಲಿ, ಮತ್ತೆ ಕೆಲವು ಚಾಕ್ಲೇಟ್ ಇಂಡಸ್ಟ್ರಿಗಳಲ್ಲಿ ಇದರ ಬಳಕೆಯನ್ನು ನಾವು ನೋಡ್ತೀವಿ. ಸಾಕಷ್ಟು ಬೇಡಿಕೆಯಲ್ಲಿರತಕ್ಕಂತಹ ಒಂದು ಪದಾರ್ಥ ಇದೆ. ಅಂದ್ರೆ ನೈಸರ್ಗಿಕವಾಗಿ ಗೂಡುಗಳನ್ನು ಕಟ್ಟೋದು ಅಲ್ಲಿಂದಷ್ಟೇ ನಾವು ಕಲೆಕ್ಟ್ ಮಾಡಲಿಕ್ಕೆ, ಅದರಲ್ಲೂ ವಿಶೇಷವಾಗಿ ನಮ್ಮಲ್ಲಿ ತುಡುವೆ ಜೇನುಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ, ಅದನ್ನ ಸಂಗ್ರಹಣೆ ಮಾಡಕ್ಕೆ ಸಿಗೋದಿಲ್ಲ. ಅದೇ ಯುರೋಪಿಯನ್ ಜೇನು ಸಾಕಷ್ಟು ಪ್ರಮಾಣದಲ್ಲಿ ಇದನ್ನ ಸಂಗ್ರಹಣೆ ಮಾಡ್ತದೆ. ಜೇನುಗಳ ಪ್ರಭೇದಗಳಲ್ಲಿ ನಾವು ಹೋಲಿಸಿದಾಗ ತುಡುವೆ ಜೇನುಗಳಿಗಿಂತ ಯುರೋಪಿಯನ್ ಜೇನುಗಳಲ್ಲಿ ಈ ಒಂದು ಅಂಟಿನ ಪ್ರಮಾಣ ಜಾಸ್ತಿ ಇರುತ್ತೆ. ಇನ್ನು ಹೆಜ್ಜೆನಲ್ಲೂ ಸಾಕಷ್ಟು ಇರುತ್ತೆ, ಹೆಜ್ಜೆನಲ್ಲೂ ಸಿಗುತ್ತೆ. ಅಂದ್ರೆ ಎಲ್ಲಿ ಖಾಲಿ ಮಾಡಿಕೊಂಡು ಹೋಗಿರ್ತವೆ ಅಲ್ಲಿ ಸಿಗುತ್ತೆ ಆ ಗೂಡನ್ನ. ಕೆಳಗಡೆ ಗೂಡು ಖಾಲಿಯಾದಾಗ ಮಾತ್ರ ತೆಗಿಲಿಕ್ಕೆ ಬರುತ್ತೆ ಅಲ್ಲಿ. ನಮಗೆ ರೆಗ್ಯುಲರ್ ಆಗಿ ತೆಗಿಬೇಕು, ಹಾರ್ವೆಸ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಯುರೋಪಿಯನ್ ಜೇನುಗಳಲ್ಲಿ ಇದು ಸಾಧ್ಯ ಆಗುತ್ತೆ. ಅಂದ್ರೆ ಇದು ಯಾವ ಒಂದು ರೇಟ್ ನಲ್ಲಿ ಮಾರಾಟ ಆಗ್ತದೆ? ಸುಮಾರು 1 ಕೆಜಿ ಅಂಟಿಗೆ ಇವತ್ತು 7-8 ಸಾವಿರ ರೂಪಾಯಿ ಬೆಲೆ ಇದೆ ಒಂದು ಕೆಜಿ. ಸರ್, ಜೇನು ತುಪ್ಪದಕ್ಕಿಂತಲೂ ರೇಟ್ ಉತ್ಪನ್ನಕ್ಕೆ ಜಾಸ್ತಿ? ಹೌದು, ಉತ್ಪನ್ನಗಳು ಸಿಗುವಂತ ಪ್ರಮಾಣ ಬಹಳ ಕಡಿಮೆ ಇರುತ್ತೆ, ಅದಕ್ಕೆ ರೇಟ್ ಜಾಸ್ತಿ. ಈಗ ರಾಜಶಾಹಿ ರಸ 1 ಲೀಟರ್ಗೆ 55-60 ಸಾವಿರ ರೂಪಾಯಿ ರೇಟ್ ಇದೆ ಒಂದು ಲೀಟರ್ಗೆ. ಆದ್ರೆ ನಮಗೆ ಅದು ಸಿಗತಕ್ಕಂಥ ಪ್ರಮಾಣ ಕೇವಲ ಕೆಲವೇ ಮಿಲಿಗ್ರಾಮ್ಗಳಷ್ಟು ಪ್ರತಿಯೊಂದು ಇದರಲ್ಲಿ, ಒಂದು ಕಣದಲ್ಲಿ. ಅಂತದಕ್ಕೆ ಲಕ್ಷಾಂತರ ಕಣಗಳನ್ನ ಬೆಳೆಸಿ ನಾವು ಹಾರ್ವೆಸ್ಟ್ ಮಾಡ್ತೀವಿ, ಬಹಳಷ್ಟು ಅದಕ್ಕೆ ಕೆಲಸ ಇರ್ತದೆ, ಹಂಗಾಗಿ ಬೆಲೆನೂ ಜಾಸ್ತಿ ಇರ್ತದೆ. ಸರ್, ಇನ್ನೊಂದು ಉತ್ಪನ್ನ ಅಂತಂದ್ರೆ ಈ ಜೇನು ವಿಷ. ವಿಷ ನಾವಿವತ್ತು ಮನುಷ್ಯ ಹೆದರ್ಕೊಂತ ಇರೋದು ಈ ಜೇನಿಗೆ. ಅಂದ್ರೆ ಹೆಜ್ಜೇನುಗಳಲ್ಲಿ ಜೀವನೇ ಹೋಗ್ಬಿಡುತ್ತದೆ, ಜೇನಿನ ವಿಷ ನಮ್ಮ ಮೈ ಸೇರುತ್ತೆ ಅಂತ ಹೇಳಿದ್ರೆ ಜೀವನೇ ಹೋಗುತ್ತೆ, ಮುಖ ಉಬ್ಬುತ್ತದೆ, ಸತ್ತೋಗ್ತಾರೆ. ಆ ಒಂದು ವಿಷವನ್ನ ನಾವಿವತ್ತೊಂದು ದಿವಸ ಸಾಕಷ್ಟು ಪ್ರಮಾಣದಲ್ಲಿ ಅದನ್ನ ತೆಕ್ಕೊಂಡು ಬಳಕೆ ಮಾಡಿಕೊಂಡು ಇವತ್ತು ಆಂಟಿವೆನಮ್ಸ್ ಅಂದ್ರೆ ವಿಷಕ್ಕೆ ಪ್ರತಿ ವಿಷಗಳನ್ನ ತಯಾರು ಮಾಡತಕ್ಕಂತಹ ಹಲವಾರು ಸಾಮಗ್ರಿಗಳಲ್ಲಿ ನಾವು ಇದನ್ನ ಬಳಕೆ ಮಾಡ್ಕೊಳ್ತಾ ಇದೀವಿ. ಅಂದ್ರೆ ಜೇನು ಕಡಿದಾಗ ಅದನ್ನೇ ಮತ್ತೆ ವಿಷ ಅಥವಾ ಈ ಕೆಲವು ರಾಸಾಯನಿಕಗಳನ್ನ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥವ್ರಿಗೆ ಆ ಒಂದು ವಿಷದ ಪ್ರಮಾಣವನ್ನ ವಿಷಮತೆಯನ್ನ ತೆಗಿಲಿಕ್ಕೆ ತಗ್ಗಿಸಲಿಕ್ಕೆ ಈ ಒಂದು ಪ್ರತಿ ವಿಷವಾಗಿ ಇದನ್ನ ತಯಾರು ಮಾಡ್ತಾರೆ. ಇನ್ನು ಹಲವಾರು ಉದ್ಯಮಗಳಲ್ಲಿ ಇದನ್ನ ಬಳಕೆ ಮಾಡ್ಕೊಳ್ತಾರೆ. ಅಂದ್ರೆ ಈ ಮತ್ತು ಬರತಕ್ಕಂಥ ಔಷಧಿಗಳು, ಬೇರೆ ಬೇರೆ ತರದ ಔಷಧಿಗಳನ್ನು ತಯಾರು ಮಾಡಲಿಕ್ಕೆ ಈ ವಿಷವನ್ನ ಬಳಕೆ ಮಾಡ್ಕೊಳ್ತೀವಿ. ಈ ಒಂದು ವಿಷವನ್ನ ತೆಗಿಬೇಕಾದ್ರೆ ಮೊದಲೆಲ್ಲ ಏನಾಗ್ತಿತ್ತು, ಜೀವಂತ ಇರತಕ್ಕಂಥ ಹುಳುಗಳಿಗೆ ಹಿಂಸೆ ಕೊಟ್ಟು ಅವುಗಳಿಂದ ವಿಷವನ್ನು ಎಕ್ಸ್ಟ್ರಾಕ್ಟ್ ಮಾಡತಕ್ಕಂಥ ಒಂದು ಪದ್ಧತಿ ಇತ್ತು, ಸಾಕಷ್ಟು ಸಂಖ್ಯೆಯ ಹುಳುಗಳು ಸಹಿತ ಸಾಯ್ತಾಯಿದ್ವು. ಆದ್ರೆ ಇತ್ತೀಚೆಗೆ ಒಂದು ಹಲವಾರು ತಂತ್ರಜ್ಞಾನಗಳು ಬಂದದವ. ಒಂದು ಎಲೆಕ್ಟ್ರಿಕಲ್ ಬಾಕ್ಸ್, ಒಂದು ಚೇಂಬರ್ ಅಂತ ಒಂದು ರಚನೆ ಇದೆ, ಆ ಚೇಂಬರ್ ಒಳಗಡೆ ಈ ಹುಳಗಳನ್ನ ಹಾಯಿಸಿದಾಗ ಅದರಲ್ಲಿ ಒಳಗಡೆ ಲೈಟ್ ಆಗಿ ಕರೆಂಟ್ ಶಾಕ್ಗಳನ್ನು ಕೊಡ್ತಾರೆ. ಲೈಟ್ ಶಾಕ್ನಿಂದ ಏನಾಗುತ್ತೆ, ಸ್ವಲ್ಪ ಟೆಂಪ್ಟೇಷನ್ ಆದ ತಕ್ಷಣ ಈ ವಿಷ ಹೊರಗಡೆ ಬರ್ತದೆ. ಓ, ನನಗೇನೋ ಮಾಡ್ಲಿಕ್ಕೆ ಆ ವಿಷ ಆಚೆ ಬರ್ತದೆ. ವಿಷ ಆಚೆ ಬಂದ ತಕ್ಷಣ ಕೆಳಗಡೆ ರಬ್ಬರ್ ಮ್ಯಾಟ್ಸ್ ಇರ್ತದೆ, ರಬ್ಬರ್ ಮ್ಯಾಟ್ಗಳ ವಿಷವನ್ನ ಹೀರಿಕೊಂಡು ಒಂದ್ ಕಡೆಗೆ ಕಂಡೆನ್ಸ್ ಮಾಡಿ ಸ್ಟೋರ್ ಮಾಡತಕ್ಕಂತ ವ್ಯವಸ್ಥೆ ಇದೆ. ಇವತ್ತು ಹುಳಗಳು ಸಾಯೋದಿಲ್ಲ, ಆ ರೀತಿಯಾದಂತ ಒಂದು ತಂತ್ರಜ್ಞಾನ ಇವತ್ತಿದೆ. ಅದರಿಂದ ವಿಷವನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸುಮಾರು ಒಂದು ಲೀಟರ್ ವಿಷಕ್ಕೆ 60-70 ಸಾವಿರ ರೂಪಾಯಿ ಬೆಲೆ ಇದೆ ಇವತ್ತು. ಸೊ ಈ ತರ ಹಲವಾರು ನಮಗೆ ಇವತ್ತು ಉತ್ಪನ್ನಗಳು, ಉಪ ಉತ್ಪನ್ನಗಳು ನಮಗೆ ಸಿಗ್ತಾ ಇದೆ. ಇನ್ನೊಂದು ಬಹಳ ಪ್ರಮುಖವಾಗಿ ನಮಗೆ ಈ ಹಂತದಲ್ಲಿ ನಮಗೆ ನಾ ಹೇಳ್ಬೇಕಂತ ಹೇಳಿದ್ರೆ, ಇದು ಉತ್ಪನ್ನ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ನಮಗೆ ಜೇನಿನ ಒಂದು ಚಿಕಿತ್ಸೆ ಅಂತ ಹೇಳ್ಬೋದು. ಈ ಎಪಿಥೆರಪಿ ಅಂತ ಕರಿತೀವಿ. ಹಲವಾರು ವಾತ ರೋಗಗಳಿಗೆ ಬರ್ತಕ್ಕಂಥದ್ದು ಈ ಎಪಿಥೆರಪಿ. ಈ ವಾತ ರೋಗಗಳನ್ನ ವಾಸಿ ಮಾಡತಕ್ಕಂತ ಒಂದು ಗುಣ ಇದೆ. ಅದೇ ರೀತಿ ನಮಗೆ ಬರ್ತಕ್ಕಂಥ ಕೀಲು ನೋವುಗಳು, ಆರ್ಥರೈಟಿಸ್, ರಿಮ್ಯಾಟಿಸಮ್ ಏನ್ ಹೇಳ್ತೀವಿ, ಇದನ್ನ ಬರಲಾರದಂಗೆ ತಡೆಗಟ್ಟತಕ್ಕಂತ ಒಂದು ಸಾಮರ್ಥ್ಯ ಈ ಒಂದು ಜೇನಿನ ಕುಟಿಕೆ ಅಥವಾ ವಿಷಕ್ಕೆ ಇದೆ. ಇದನ್ನ ಈಗ ಹಲವಾರು ಜನ ನಮ್ಮಲ್ಲಿ ಇವತ್ತು ಅದನ್ನ ಯಾವ ರೀತಿ ಮಾಡಬೇಕಂತೇಳಿ ಈಗಾಗಲೇ ಕಮರ್ಷಿಯಲ್ ಆಗಿ ಸಹಿತ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಸಿರಸಿ ಹತ್ರ ಒಬ್ಬ ಮಧುಕೇಶ್ವರ ಹೆಗಡೆ ಅಂತೇಳಿ ಒಬ್ಬರು ಜೈನ್ ಕೃಷಿಕರಿದ್ದಾರೆ. ಅವರು ಗುರುವಾರ ಮತ್ತೆ ಭಾನುವಾರ ಈ ಒಂದು ಚಿಕಿತ್ಸೆಯನ್ನು ಮಾಡ್ತಾರೆ. ಯಾವ ರೀತಿ ಈ ಒಂದು ಆಯುರ್ವೇದಿಕದಲ್ಲಿ ಒಂದೊಂದು ಗಂಟುಗಳಿಂದ ಒಂದೊಂದು ಕಾಯಿಲೆಗಳು ನಿರ್ಧಾರ ಆಗುತ್ತೆ ಅಂತ ಹೇಳ್ತೀವಿ. ಈ ಒಂದು ಕಾಯಿಲೆ ಬರಬೇಕಾದ್ರೆ L4 ಅಂತೇಳಿ ಮೂಳೆ ಇದೆ, ಅದರ ಮೇಲ್ಗಡೆ ಇದರ ಒಂದು ಚುಚ್ಚಿದ್ರೆ ಹುಳವನ್ನ, ಆ ಕಾಯಿಲೆಗೆ ಒಂದು ಗುಣ ಆಗುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇದೆ. ಅದೇ ಪ್ರಕಾರ ಅವರು ಸರಿಯಾಗಿ L4ಗೆ ಚುಚ್ಚತಕ್ಕಂತ ಒಂದು ವ್ಯವಸ್ಥೆಯನ್ನು ಅವರು ಒಂದು ರೂಢಿ ಮಾಡಿಕೊಂಡಿದ್ದಾರೆ. ಅದರ ಮೇಲೆ ಹುಳ ಚುಚ್ಚಿಸ್ತಕ್ಕಂಥದ್ದು, ಎರಡು ಹುಳಗಳನ್ನ ಚುಚ್ಚಿಸೋದು, ಅದನ್ನ ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಇಂತಹ ಒಂದು ಚಿಕಿತ್ಸೆಗಳಲ್ಲಿ ಸಹಿತ ನಾವು ಜೇನನ್ನ ಬಳಕೆ ಮಾಡ್ಕೊಳ್ತಾ ಇದೀವಿ. ಇದನ್ನ ಒಂದು ಉತ್ಪನ್ನ ಅಂತ ನಾವು ಹೇಳಲಿಕ್ಕಾಗಲ್ಲ, ಆದ್ರೆ ಒಂದು ಥೆರಪಿಯಾಗಿ ಇದನ್ನ ನಾವು ಬಳಕೆ ಮಾಡ್ಕೊಳ್ತೀವಿ. ಕಮರ್ಷಿಯಲ್ ಆಗಿ ಮಾಡಲಿಲ್ಲ ಅಂದ್ರೂ ಸಹಿತ ನಾವು ಯಾವುದೇ ಒಬ್ಬ ಜೇನು ಕೃಷಿಕ ನಿರಂತರವಾಗಿ ಜೇನಿನ ಸಂಪರ್ಕದಲ್ಲಿ ಇದ್ದಾಗ ಈ ಒಂದು ನಿರಂತರ ಒಂದಲ್ಲ ಒಂದು ಬಾರಿ ಅವರಿಗೆ ಜೇನಿನ ಒಂದು ಇದ್ದೇ ಇರ್ತದೆ. ಅದರಿಂದ ದೊರೆತಕ್ಕಂತಹ ವಿಷ ಈ ಆರೋಗ್ಯಕ್ಕೆ, ಅವನ ಆರೋಗ್ಯದ ಮೇಲೆ ಇಷ್ಟೆಲ್ಲ ಪ್ರಯೋಜನವನ್ನು ನೀಡುತ್ತದೆ. ಅಂದ್ರೆ ಯಾವುದೋ ರೀತಿಯಿಂದ ಜೇನು ಹುಳ ಕಡಿತು ಅಂತಂದ್ರೆ ಅದು ವಿಷ ನಮಗೆ ದೇಹಕ್ಕೆ ಒಂದು ರೀತಿಯಿಂದ ಒಳ್ಳೇದೇ, ಸ್ವಲ್ಪ ಪ್ರಮಾಣದಲ್ಲಿ ಕಡದಾಗ ಸ್ವಲ್ಪ ಪ್ರಮಾಣದ ವಿಷ ಆಗುತ್ತೆ. ಅದು ಹೆಜ್ಜೆನಲ್ಲಿ ಮಾತ್ರ, ಉಳಿದ ಜೇನಲ್ಲಿ ಜೀವ ಹೋಗೋದಿಲ್ಲ. ಎಲ್ಲೋ ಲಕ್ಷದಲ್ಲಿ ಒಬ್ಬರಿಗೆ ಅಂತ ಹೇಳ್ತೀವಲ್ಲ, ಹಂಗೆ ಅವ್ರಿಗೆ ಅಲರ್ಜಿ ಇರ್ತದೆ, ಅವರಿಗೆ ಮಾತ್ರ ಅದು ಮಾರಣಾಂತಿಕ ಆಗ್ಬೋದು. ಅದು ಬಿಟ್ರೆ ಸಾಧಾರಣವಾಗಿ ಎಲ್ಲರಿಗೂ ಏನಂತದಾಗೋದಿಲ್ಲ. ನೀವು ನಿರಂತರವಾಗಿ ಈ ಒಂದು ಕಡಿತಕ್ಕೆ ಒಳಗಾಗ್ತಾ ಇದ್ರೆ ಮತ್ತದು ಒಂದು ಅಡ್ಜಸ್ಟ್ ಆಗಿಬಿಡ್ತೀವಿ ನಾವೇ, ನಮ್ಮ ದೇಹದಲ್ಲಿ ಅಡ್ಜಸ್ಟ್ ಆಗಿಬಿಡ್ತದೆ, ರೋಗ ನಿರೋಧಕ ಶಕ್ತಿ ಬಂದ್ಬಿಡ್ತದೆ, ಆಮೇಲೆ ಆಟೋಮೆಟಿಕ್ ಆಗಿ ಅದು ಊದ್ಕೊಳ್ಳೋದು ಉಬ್ಬೋದು ಸಹಿತ ಕಡಿಮೆ ಆಗಿಬಿಡ್ತದೆ. ಹೌದಲ್ಲ ಸರ್, ಒಳ್ಳೇದು ಬದ್ರಿ ಪ್ರಸಾದ್ ಅವರೇ, ತಾವಿತ್ತೂರಿಗೆ ಈ ಜೇನುನೊಣದ ಉತ್ಪನ್ನಗಳು ಏನೇನ್ ಅದಾವ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ. ನಮ್ಮ ರೈತ ಬಾಂಧವರು ನಿಮ್ ಜೊತೆಗೆ ಚರ್ಚೆ ಮಾಡಬೇಕು ಅಂತಂದ್ರೆ ಮೊಬೈಲ್ ನಂಬರ್ ಹೇಳ್ತೀರಿ ಸರ್? 9901045705. ರೈತ ಬಾಂಧವರೇ, ಬದ್ರಿ ಪ್ರಸಾದ್ ಅವರ ಮೊಬೈಲ್ ನಂಬರ್ ಹಿಂಗ ನೋಡ್ರಿ, 9900014 5705. ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಬದ್ರಿ ಪ್ರಸಾದ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಿದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ. ರೋಗದಿ ಮೂಕ್ತವು ಜೀನು ವ್ಯವಸ್ಥೆ. ಇದುವರೆಗೆ ಶರಶ್ಚಂದ್ರ ತಳ್ಳಿ ಕುಪ್ಪಿಗುಡ್ಡ ಅವರ ರಚನೆ ಕೇಳಿದಿರಿ. ಜೇನಹನಿ. ಸಂಸಾರ ಕೋಣೆ ಏರಿಗಳು ಕಪ್ಪಾದಾಗ ಅಂತಹ ಏರಿಗಳನ್ನು ಹಂತ ಹಂತವಾಗಿ ತೆಗೆದುಹಾಕಿ ಅದರಲ್ಲಿ ಹೊಸ ಏರಿಗಳನ್ನು ಬೆಳೆಸಲು ಅನುವು ಮಾಡಿಕೊಡುವುದರಿಂದ ಮೇಣದ ಚಿಟ್ಟೆಯ ಹಾವಳಿ ಕಡಿಮೆಯಾಗುವುದು ಮತ್ತು ಪರಾರಿಯಾಗುವಿಕೆಯೂ ಕಡಿಮೆಯಾಗುವುದು. ಕೃಷಿ ಋಷಿ. ಜೇನು ಕೃಷಿಯನ್ನು ಮಾಡುತ್ತಿರುವ ರೈತನ ಅನುಭವ. ದೂರವಾಣಿ ಮುಖಾಂತರ ಮಾಹಿತಿ ನೀಡಿದ ರೈತ ಬಿವಿ ಅಪೂರ್ವ. ಎಲ್ಲ ಕೇಳುಗರಿಗೂ ನಮಸ್ಕಾರ. ಈಗ ನನ್ನ ಜೊತೆಗೆ ಬಿವಿ ಅಪೂರ್ವ ಅವರ ಹತ್ರ. ಇವರು ಜೇನು ಕೃಷಿಯೊಳಗ ಒಂದು ಸ್ವ ಉದ್ಯೋಗವನ್ನ ಮಾಡಿಕೊಂಡು ಸಾಕಷ್ಟು ಯಶಸ್ಸನ್ನ ಕಂಡುಕೊಂಡ್ರ ಅಂತ ನಾವು ಅನ್ಬೋದು. ಅವರ ಅನುಭವ ಏನದ, ಯಾವ ರೀತಿ ಜೇನು ಕೃಷಿಗೆ ಬಂದ್ರು, ಏನೆಲ್ಲ ಇವತ್ತು ಜೇನು ಕೃಷಿಯ ಒಂದು ಉದ್ಯಮದೊಳಗ ಅವ್ರು ಮಾಡ್ಲಿತಾರ ಅಂತೇಳಿ ಅವರನ್ನ ಮಾತಾಡಿಸಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡುವಂತ. ನಮಸ್ಕಾರ ಅಪೂರ್ವ ಅವರೇ. ನಮಸ್ಕಾರ ಸರ್. ಸರ್, ಈಗ ತಮ್ಮ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಸರ್? ತಮ್ದು ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸರ್, ಇಂಜಿನಿಯರಿಂಗ್ ಒಂದು ಗ್ರಾಜುಯೇಟ್ ಆಗಿ ತಾವು ಜೇನು ಕೃಷಿಯೊಳಗ ಇದನ್ನ ಒಂದು ಸ್ವ ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದೀರಿ, ಇದು ಹೆಂಗ್ ಸರ್ ಇಂಜಿನಿಯರಿಂಗ್ಗೂ ಜೇನಿಗೂ ಎಲ್ಲಿ ಒಂದು ಸಂಬಂಧ ಸಂಪರ್ಕ ಬೀಳಿತು? ಸರ್, ಇಂಜಿನಿಯರಿಂಗಿಗೂ ಜೇನು ಕೃಷಿಗೂ ಬಹಳ ದೂರ ಇದೆ, ಆದ್ರೆ ಆಸಕ್ತಿ ಇತ್ತು ಮುಂಚೆಯಿಂದನು. ಪ್ರಾಣಿ ಪಕ್ಷಿ ಕೀಟಗಳ ಬಗ್ಗೆ ಬಹಳಷ್ಟು ಆಸಕ್ತಿ ಇತ್ತು, ಅದ್ರ ತಕ್ಕಂತೆ ಒಂದು ಎಕ್ಸ್ಪೋಜರ್ ಸಿಕ್ತು ಮೂರನೇ ವರ್ಷದಲ್ಲಿ. ಇಂಜಿನಿಯರಿಂಗ್ ನಾನು ಒಂದು ಸ್ಕಿಲ್ ಅನ್ನ ಡೆವಲಪ್ ಮಾಡಿಕೊಂಡು, ನಾಲೆಡ್ಜ್ ಅನ್ನ ಡೆವಲಪ್ ಮಾಡಿಕೊಂಡು, ಒಂದು ಸ್ವ ಉದ್ಯೋಗ ಮತ್ತೆ ಒಂದು ಉದ್ಯಮ ಎರಡು ರೀತಿಯಲ್ಲೂ ಇದನ್ನ ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ಅಂತಂದ್ರೆ ನೀವು ಇವತ್ತು ಏನೇನು ಮಾಡಿಕೊಂಡಿದ್ರಿ ಈ ಜೇನು ಕೃಷಿಗೆ ಸಂಬಂಧಪಟ್ಟಂತ, ಜೇನು ಉದ್ಯಮಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಇದೆ ಅಪೂರ್ವ ಅವ್ರ ಹತ್ರ? ಸರ್, ನಮ್ದು ಸಂಸ್ಥೆ ಇದೆ, ಹನಿಡೇ ಬೀ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಅದರಲ್ಲಿ ನಾವು ಎಲ್ಲಾ ಜೇನು ಕೃಷಿಗೆ ಬೇಕಾಗಿರುವಂತ ಪರಿಕರಗಳು ಉಪಕರಣಗಳನ್ನ ನಾವು ತಯಾರು ಮಾಡ್ತೀವಿ, ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಆ ಜೇನು ಹುಳುಗಳನ್ನ ಸಾಕಿ ಅದನ್ನ ಬ್ರೀಡ್ ಮಾಡೋದು, ಅಂದ್ರೆ ಒಂದು ಗೂಡನ್ನ ಮೂರು ನಾಲ್ಕು ಐದು ಗೂಡಾಗಿ ಅದನ್ನ ಬ್ರೀಡ್ ಮಾಡೋದು, ಅದು ಅದಕ್ಕೆ ಆದ ಒಂದು ಪಾಲಾಗುವಂತ ಪ್ರವೃತ್ತಿ ಇರೋದ್ರಿಂದ ಅದನ್ನ ಗಮನಿಸಿ ನಾವು ಅದನ್ನ ಜಾಸ್ತಿ ಪಾಲ್ ಮಾಡಿ ನಾವೇ ಪೆಟ್ಟಿಗೆಯನ್ನ ಮಾಡ್ತೀವಿ. ಅದರೊಳಗಡೆ ಹಾಕಿ ಅದು ಗೂಡನ್ನ ಕೂರಿಸಿ ರೈತರಿಗೆ ಆಸಕ್ತಿ ಉಳ್ಳವರಿಗೆ ಅದನ್ನೆಲ್ಲಾನು ನಾವು ಅದನ್ನ ಸೇಲ್ ಮಾಡ್ತೀವಿ. ಅದು ನಮ್ಮ ಒಂದು ವ್ಯಾಪಾರದ ಒಂದು ವ್ಯವಸ್ಥೆ ಆಗಿದೆ ಸರ್. ಈಗ ಅದಕ್ಕೆ ತಕ್ಕಂತೆ ಯಾರೇ ಬಂದ್ರು ಅವ್ರಿಗೆ ತರಬೇತಿ ಕೊಡೋದು, ಯಾರೇ ಬಂದ್ರು ಅವರಿಗೆ ಸಲಹೆ ಸೂಚನೆ ಕೊಡೋದು, ನಮ್ಮಿಂದ ತಗೊಂಡು ಹೋದ್ಮೇಲೂ ಅವರಿಗೆ ಸಲಹೆ ಸೂಚನೆ ಕೊಡ್ತಾ ಹೋಗೋದು, ಈ ರೀತಿ ಮಾಡ್ತಾ ಇದೀವಿ. ಒಂದು ಜೇನು ಕೃಷಿಗೆ ಬೇಕಾಗಿರುವಂತ ಎಲ್ಲ ಉಪಕರಣಗಳನ್ನ ಮಾಡ್ತಾ ಇದ್ರೆ. ಹೌದು ಸರ್. ಆಮೇಲೆ ಎರಡನೇದು ತರಬೇತಿ ಕೊಡ್ತಾ ಇದ್ರಿ ನೀವು? ಹೌದು ಸರ್. ಅದಲ್ಲದೆ ಮತ್ತೇನ್ ಮಾಡ್ತಾ ಇದ್ರಿ ಸರ್ ಈಗ ಜೇನು ತುಪ್ಪವನ್ನು ಮಾರಾಟ ಮಾಡೋ ಸಂಬಂಧ? ಅದಲ್ಲದೆ ಇವಾಗ ಜೇನು ಕೃಷಿ ಮಾಡೋದ್ರಿಂದ ಏನೇನೆಲ್ಲ ಉತ್ಪನ್ನಗಳು ಬರುತ್ತೆ ಅದೆಲ್ಲಾನು ಮಾಡ್ತೀವಿ. ಜೇನು ತುಪ್ಪ ನಮ್ದೇನೆ ಪ್ರೊಡಕ್ಷನ್ ಆಗುತ್ತೆ ಜೇನು ತುಪ್ಪ, ಅದ್ರ ಜೊತೆಯಲ್ಲಿ ಬೇರೆ ಬೇರೆ ನಮ್ಮಿಂದ ತರಬೇತಿ ತಗೊಂಡು ಹೋಗಿರೋರ ಹತ್ರನು ತುಪ್ಪನ ವಾಪಸ್ ಬೈಬ್ಯಾಕ್ ಮಾಡ್ಕೊಂತೀವಿ. ರಾಜ್ಯದಲ್ಲಿರುವಂತ ನಮ್ಮಂತ ಜೇನು ಕೃಷಿಕರಿಂದನು ತುಪ್ಪನ ಸಂಗ್ರಹಣೆ ಮಾಡಿ ವರ್ಷದಲ್ಲಿ 22 ವಿಧವಾದ ಜೇನು ತುಪ್ಪನ ನಾವು ಕಲೆಕ್ಟ್ ಮಾಡಿ ಅದಕ್ಕೆ ಅದರದೇ ಆದ ಒಂದು ಏನು ಸ್ವಾರಸ್ಯ ಇದೆ, ಪ್ರಾಮುಖ್ಯತೆ ಇದೆ, ಅದೇ ರೀತಿ ಲೇಬಲ್ ಅನ್ನ ಮಾಡಿ ನಾವು ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲೂ ಇದೀವಿ. ಆಮೇಲೆ ನಮ್ದೇನೆ ವೆಬ್ಸೈಟ್ ಇದೆ, ಅದರಲ್ಲೂ ಕೂಡ ಜನ ಬಂದು ಅದನ್ನ ಆನ್ಲೈನ್ ಮಾರ್ಕೆಟ್ ಅಲ್ಲಿ ಅದನ್ನ ಪರ್ಚೇಸ್ ಮಾಡ್ತಾ ಇದಾರೆ. ಜೊತೆಯಲ್ಲಿ ಜೇನು ಪರಾಗ, ಜೇನು ಮೇಣ, ಈ ರೀತಿ ಬೇರೆ ಬೇರೆ ಉತ್ಪನ್ನಗಳನ್ನ ನಾವು ತೆಗಿತಾ ಇದೀವಿ, ಸೇಲ್ ಕೂಡ ಮಾಡ್ತಿದೀವಿ. ಒಟ್ಟಿನಲ್ಲಿ ಒಂದು ಡೈವರ್ಸಿಟಿ ಅಂತ ಏನ್ ಹೇಳ್ತೀವಿ, ಜೇನು ಕೃಷಿಯಲ್ಲಿ ಇರುವಂತ ಆಲ್ಮೋಸ್ಟ್ ಎಲ್ಲಾ ತರದ ಡೈವರ್ಸಿಟಿಯಲ್ಲೂ ನಾವು ಕವರ್ ಮಾಡಿ ನಮ್ಮದೇ ಆದ ಒಂದು ಮಾರ್ಕೆಟ್ ಅನ್ನ ಕಂಡುಕೊಂಡಿದೀವಿ. ನಿಮ್ಗೆ ಹೆಂಗ್ ಆಸಕ್ತಿ ಬಂತು ಇದರೊಳಗೆ? ಸರ್, ಆಸಕ್ತಿ ಬಹಳ ಮುಂಚೆಯಿಂದನು ಬಹಳಷ್ಟು ಆಸಕ್ತಿ ಇತ್ತು ಚಿಕ್ಕ ಹುಡುಗಿಂದನು. ಆದ್ರೆ ಮೂರನೇ ವರ್ಷ ಇಂಜಿನಿಯರಿಂಗ್ ಓದ್ಬೇಕಾದ್ರೆ ನಮ್ಮ ಮನೆಗೆ ಒಬ್ರು ಬಂದ್ರು, ಶಾಂತವೀರಯ್ಯ ಅಂತ ನನ್ನ ಗುರುಗಳು. ಅವ್ರು ಬಂದು ಇದ್ರ ಬಗ್ಗೆ ಸ್ವಲ್ಪ ಒಂದು ಮಾತಾಡಿದ್ರು. ಅದ್ರ ಮೇಲೆ ನನಗೆ ಬಹಳ ಆಸಕ್ತಿ ಬಂದು ಅವ್ರನ್ನ ಭೇಟಿಯಾಗಿ ಅದ್ರ ಬಗ್ಗೆ ಕಲ್ತ್ಕೊಂಡು ಬೇಸಿಕ್ಸ್ ನ ಅವ್ರ ಕೈಯಲ್ಲೇನೆ ಸತತವಾಗಿ ಒಂದ್ ವರ್ಷ ಎರಡು ವರ್ಷ ಅವ್ರ ಹಿಂದೆನೆ ಓಡಾಡಿ ಕಲ್ತ್ಕೊಂಡು ಅದನ್ನ ಡೆವಲಪ್ ಮಾಡ್ಕೊಂಡೆ. ಆಮೇಲೆ ಬಹಳಷ್ಟು ರಾಜ್ಯಗಳಲ್ಲಿ ಓಡಾಡಿದೆ, ಒಬ್ಬನೇನೆ ಓಡಾಡಿ ಕಲ್ತ್ಕೊಂಡು ಬೇರೆ ಬೇರೆ ಜೇನು ಕೃಷಿಕರು ಈಗ ಪಂಜಾಬ್ ಅಲ್ಲಿ ಒಬ್ಬರ ಹತ್ರನೇ 10,000 20,000 ಪೆಟ್ಟಿಗೆ ಇಟ್ಕೊಂಡು ಮಾಡ್ತಿರೋರು, ಅವ್ರ ಹೆಂಗ್ ಮಾಡ್ತಾರೆ, ಕೇರಳದಲ್ಲಿರೋರು ಹೇಗ್ ಮಾಡ್ತಾರೆ, ಎಲ್ಲ ಸಾಕಷ್ಟು ಡೈವರ್ಸಿಟಿ ಇದೆ ಪ್ರಾಕ್ಟೀಸಸ್ ಅಲ್ಲಿ, ಅಭ್ಯಾಸಗಳಲ್ಲೆಲ್ಲ. ಅದನ್ನ ನಾವು ಕರ್ನಾಟಕದಲ್ಲಿ ನಾವ್ ಹೇಗ್ ಮಾಡಬಹುದು ಅಂತ ಅನ್ಕೊಂಡು ವಾಪಸ್ ಬಂದು ಶುರುವಲ್ಲಿ ಒಂದು 3 ವರ್ಷ ಕಷ್ಟನೂ ಪಟ್ಟಿದ್ದಾಯ್ತು, ಈಗ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಅಂದ್ರೆ ಸದ್ಯ ಅಪ್ಪರವ್ರ ಹತ್ರ ಒಂದು ಎಷ್ಟು ಜೇನು ಗೂಡು ಅಥವಾ ಪೆಟ್ಟಿಗೆಗಳನ್ನ ನೀವಿಟ್ಟು ಜೇನು ಸಾಕಾಣಿಕೆ ಮಾಡ್ಲಿತ್ತೀರಿ? ಸರ್, ನನ್ನ ಹತ್ರ ಇಟಲಿ ದೇಶದ ತಳಿ ಜೇನು ಇದೆ, ಅದನ್ನ ಏಪಿಸ್ ಮೆಲಿಫೆರಾ ಅಂತ ಕರೀತಾರೆ, ಅದು ಒಂದು 100 ಇದೆ ನನ್ನ ಹತ್ರ. ಆಮೇಲೆ ನಮ್ಮ ಭಾರತೀಯ ತುಡುವೆ ಜೇನು ಅಂತ ಏನ್ ಕರಿತೀವಿ, ಏಪಿಸ್ ಫೆರಾನಾ ಇಂಡಿಕಾ, ಅದು ಒಂದು 300 ಪೆಟ್ಟಿಗೆ ಇದೆ ಸರ್. ಇವಾಗ ಸದ್ಯದ ಮಟ್ಟಿಗೆ ನಾವು ಬ್ರೀಡ್ ಮಾಡಿದ್ರೆ ಅದನ್ನ 1,000 ತಗೊಂಡೋಗ್ತೀವಿ, ಬಟ್ ಅದನ್ನ ಜಾಸ್ತಿ ಎಲ್ಲಾನು ಮಾರಾಟ ಮಾಡ್ಬಿಡ್ತೀವಿ. ಜಾಸ್ತಿ ನೋಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ 1,000 ಮೇಲ್ ನೋಡ್ಕೊಳ್ಳೋದಿಕ್ಕೆ, ಅದನ್ನ ಮಾಡ್ಬಿಟ್ಟು ಅದನ್ನ ರೈತರಿಗೆ ಅವರಿಗೆ ಎಲ್ಲಾನು ಸೇಲ್ ಮಾಡ್ತೀವಿ. ಅಪ್ಪರವ್ರ ಇನ್ನೊಂದು ಜೇನ್ ಇದೆ, ಅದು ಮೆಡಿಸಿನಲ್ಲಿ ಹೈಲಿ ವ್ಯಾಲ್ಯೂ ಇರುವಂತದ್ದು. ಹೌದು ಸರ್. ಅದನ್ನ ಏನಾದ್ರೂ ನೀವು ಸಾಕಾಣಿಕೆ ಮಾಡ್ತೀರಾ ಹೇಗೆ? ಹೌದು ಸರ್, ಶುರು ಮಾಡಿದೀವಿ. ಅದನ್ನ ಮುಜಂಟಿ ಅಂತ ಕರೀತಾರೆ, ನಸರಿ ಮಿಸರಿ ಆತರ ಅವರವರ ರೀಜನಲ್ ಅಲ್ಲಿ ಒಂದೊಂದು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ. ಅದನ್ನು ಕೂಡ ಶುರು ಮಾಡಿದೀನಿ ಆಲ್ರೆಡಿ, ಬಟ್ ಅದು ಈ ತುಡುವೆ ಜೇನು ಕೃಷಿ ಅಷ್ಟು ಮಲ್ಟಿಪ್ಲೈ ಮಾಡೋದಿಕ್ಕೆ ಅಥವಾ ಅದನ್ನ ಪಾಲ್ ಮಾಡ್ಬಿಟ್ಟು ಮಾಡೋದಿಕ್ಕೆ ಅಷ್ಟು ಸುಲಭ ಇಲ್ಲ. ಅದು ಅದನ್ನ ಸ್ವಲ್ಪ ನೋಡ್ತಾ ಇದ್ದೀನಿ, ಯಾಕೆಂದ್ರೆ ಅದನ್ನ ಬರೀ ಯೂಟ್ಯೂಬ್ ವಿಡಿಯೋ ನೋಡಿ ಪುಸ್ತಕ ನೋಡ್ಬಿಟ್ಟು ಮಾಡುವಂತದ್ದಲ್ಲ, ನಮ್ಮ ಸ್ವಂತ ಅನುಭವದಿಂದ ಸ್ವಂತ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆನೆ ನಾನು ಅದು ನನ್ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಸದ್ಯದ ಮಟ್ಟಿಗೆ ಅದ್ರ ಬಗ್ಗೆ ಜಾಸ್ತಿ ನನಗೆ ನಾಲೆಡ್ಜ್ ಇಲ್ಲ, ಬಟ್ ಕಲಿತಾ ಇದ್ದೀನಿ, ಅದನ್ನು ಇಟ್ಕೊಂಡು ಅಭ್ಯಾಸ ಮಾಡ್ತಿದ್ದೀನಿ. ಎಕ್ಸ್ಪೆರಿಮೆಂಟ್ ಎಲ್ಲ ಸಕ್ಸಸ್ ಆಗ್ತಾ ಇದೆ, ಪ್ರಾಬಬ್ಲಿ ಮುಂದಿನ ವರ್ಷ ಅಷ್ಟೊತ್ತಿಗೆ ಅದರಲ್ಲೂ ಕೂಡ ಒಂದು 100 ಅಥವಾ 200 ಪೆಟ್ಟಿಗೆನ ನಾನು ಇಟ್ಟಿರ್ತೀನಿ ಸರ್. ಈಗ ಅಪರವರಿಗೆ ನಮ್ಮ ಹತ್ರ ಗ್ರಾಮೀಣ ಭಾಗದಲ್ಲಿ ರೈತರು ರೈತರ ಮಕ್ಕಳು ಸಾಕಷ್ಟು ಇದ್ದಾರೆ. ಈಗ ಕೆಲಸ ಸಲುವಾಗಿ ಸಾಕಷ್ಟು ವಿಚಾರ ಮಾಡಿದರೆ ದೊಡ್ಡರಿಗೆ ಹೋಗ್ಬೇಕು ಇನ್ನೊಂದ್ ಕಡೆ ಹೋಗ್ಬೇಕು ಕೆಲಸ ಮಾಡಬೇಕು ಅಂತೇಳಿ, ಅಂತವರಿಗೆ ಈ ಜೇನು ಕೃಷಿ ಅಂದ್ರೆ ಹೊಲದೊಳಗೆ ಸಾಮಾನ್ಯವಾಗಿ ಬೆಳೀತಾರೆ, ತರಕಾರಿ ಬೆಳೀತಿರ್ತಾರೆ, ಬೇರೆ ಬೇರೆ ತೊಗರಿ ಇಂತ ಬೆಳೆಗಳನ್ನ ಬೆಳೀತಿರ್ತಾರಲ್ಲ, ಅಂತವರಿಗೆ ಈ ಜೇನನ್ನ ಒಂದು ಸ್ವ ಉದ್ಯೋಗ ಮಾಡಿಕೊಂಡು ಒಂದು ಇನ್ಕಮ್ ಸಪೋರ್ಟ್ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ಸಾಧ್ಯ ಅದನೋ ಅಂತ ಏನೊಂದು ಕಿವಿ ಮಾತು ಹೇಳಿಕ್ಕೆ ಇಷ್ಟಪಡ್ತಾರೆ? ಖಂಡಿತ ಇದೆ ಸರ್, ಯಾಕೆಂದ್ರೆ ಜೇನು ಕೃಷಿ ಅಂತ ಒಂದು ಚಟುವಟಿಕೆ ಅಂತಂದ್ರೆ ಕೃಷಿಗೆ ಸಂಬಂಧಪಟ್ಟಿರುವಂತದ್ದು, ಕೃಷಿಗೆ ಕೃಷಿಕರ ಜೊತೆಯಲ್ಲಿ ಹೋಗುವಂತ ಒಂದು ಚಟುವಟಿಕೆ. ಕೆಲವರಿಗೆ ಈಗ ಜಮೀನ್ ಕೂಡ ಇರೋದಿಲ್ಲ. ಈಗ ನನ್ನನ್ನೇ ಈಗ ಉದಾಹರಣೆಗೆ ತಗೊಂಡ್ರೆ, ನನ್ನದೇ ಆದ 1 ಇಂಚು ಕೂಡ ಕೃಷಿ ಜಮೀನ್ ಇಲ್ಲ. ಅಂದ್ರೂ ಜೇನು ಕೃಷಿ ಮಾಡ್ಲಿತ್ತಾರೆ, ಬೇರೆಯವರ ಒಂದು ಕೃಷಿ ಜಮೀನಲ್ಲಿ ಒಂದು ಒಪ್ಪಂದ, ಒಂದು ಮಾತಿನಲ್ಲಿ ಒಂದು ಒಪ್ಪಂದ ಮಾಡಿಕೊಂಡು ನಿಮಗೆ ಪರಾಗಸ್ಪರ್ಶ ಆಗುತ್ತೆ, ನನಗೆ ಜೇನುತುಪ್ಪ ಅಥವಾ ನನ್ನ ಜೇನು ಕುಟುಂಬದ ವಿಭಜನೆ ಮಾಡ್ತೀನಿ ಅಂತ ಹೇಳಿ ಒಂದು ಒಪ್ಪಂದ ಮಾಡಿಕೊಂಡು ಇಟ್ಕೊಂಡು ಮಾಡ್ತಾ ಹೋಗ್ಬೋದು. ಯುವಕರಿಗೆ ಇದೊಂದು ಮುಖ್ಯವಾಗಿರುವಂತ ಒಂದು ಚಟುವಟಿಕೆ ತರ ಮಾಡಿಕೊಂಡು ಇರ್ಬೋದು. ಎಲ್ಲೆಲ್ಲಿ ಹೂ ಇರುತ್ತೆ ಅಲ್ಲಲ್ಲಿ ನಾವು ಪೆಟ್ಟಿಗೆಗಳನ್ನ ಸ್ಥಳಾಂತರ ಮಾಡ್ತಾ ಜೇನುತುಪ್ಪನ ತೆಕ್ಕೊಳ್ತಾ ಹೋಗ್ಬೋದು. ಇವಾಗ ಕೃಷಿಕರಿಗೆ 100,000 ರೂಪಾಯಿ ಲಾಭ ಪರಾಗಸ್ಪರ್ಶದಿಂದನೇ ಬರುತ್ತೆ. ಹಾಗಾಗಿ ರೈತರಿಗೆ ಒಂದ್ ರೀತಿ ಇದು ಇನ್ಶೂರೆನ್ಸ್ ಅನ್ನ ಕೊಡುವಂತ ಒಂದು ಚಟುವಟಿಕೆ. ಮತ್ತೆ ಇತ್ತೀಚೆಗೆ ಬೀಜೋತ್ಪಾದನೆ ಮಾಡುವಂತ ಕಂಪನಿಗಳು ಜೇನು ಪೆಟ್ಟಿಗೆಗಳನ್ನ ಬಾಡಿಗೆ ಕೇಳ್ತಾ ಇದಾರೆ. ಈ ರೀತಿ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಸರ್ ಈ ಚಟುವಟಿಕೆಯಿಂದ. ಅಂದ್ರೆ ಜೇನು ಕೃಷಿಯನ್ನ ನಮ್ಮ ಯುವಕರು ಒಂದು ಸ್ವ ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ ಅಂತ ತಮ್ಮ ಅನುಭವ ಹೇಳಿದ್ದೀರಿ ನೀವು? ಖಂಡಿತ ಸರ್, ಖಂಡಿತ. ಈಗ ನಮ್ಮ ಕಾರ್ಯಕ್ರಮ ಕೇಳ್ತಾ ಇರೋ ಅಪರವರೇ, ಏನು ಯುವಕರಿದ್ದಾರೆ ಅಥವಾ ರೈತರಿದ್ದಾರೆ, ಈ ಜೇನು ಕೃಷಿ ಬಗ್ಗೆ ಏನಾದ್ರೂ ಮಾಹಿತಿ ಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ಬೋದಾ ಸರ್? ನನ್ನ ಮೊಬೈಲ್ ನಂಬರ್ 9481721022. ಕೆಳಗರೆ ನಾನು ಅಪರವರ ಮೊಬೈಲ್ ನಂಬರ್ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, 9481721022. ಅಪರವರೇ, ಇದುವರೆಗೆ ತಾವು ತಮ್ಮ ಈ ಜೇನು ಕೃಷಿಯಲ್ಲಿ ಅನುಭವ ಮತ್ತು ನಮ್ಮ ಯುವಕರು ಮತ್ತು ರೈತರು ಉದ್ಯೋಗವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದ್ರ ಬಗ್ಗೆ ತಮ್ಮ ಅನುಭವ ಸಾಕಷ್ಟು ಹಂಚಿಕೊಂಡ್ರಿ. ಇದಕ್ಕಾಗಿ ಆಕಾಶವಾಣಿಯ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ತುಂಬಾ ಧನ್ಯವಾದಗಳು ಸರ್ ನಾನು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ನನ್ನ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಒಂದು ಸತ್ಯವಾ ನಾವು ತಿಳಿಯುವ ಇದುವರೆಗೆ ಜೇನು ಝೇಂಕಾರ, ಜೇನುದುಂಬಿಯ ಸಂರಕ್ಷಣೆ, ಸಾಕಣೆ, ಔಷಧಿಯ ಮಹತ್ವ ಸಾಕ್ಷಾತ್ಕರಿಸುವ ಸರಣಿ ಕೇಳಿದಿರಿ. ಶೀರ್ಷಿಕೆ ಗೀತ ರಚನೆ ಸೋಮಶೇಖರ್ ಎಸ್ ರುಳಿ, ಸಂಗೀತ ಸಂಯೋಜನೆ ಸಂಜೀವ್ ನಾಮಣ್ಣವರ್. ಶೀರ್ಷಿಕೆ ಗೀತೆ ಹಾಡಿದವರು ದೇವೇಂದ್ರ ಕುಮಾರ್ ಪತ್ತಾರ್, ರೇವಯ್ಯ ವಸ್ತ್ರದ ಮಠ್, ಉಮಾ ಡಿ ಕುಲಕರ್ಣಿ, ಸ್ನೇಹ ಕುಲಕರ್ಣಿ.